ಒಳ್ಳೆಯದು ಡಾಕ್ಟರ್ ಪಾಟೀಲ್ರೇ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಲ್ಲಿ ಜಾನುವಾರುಗಳಿಗೆ ವಿಮೆ ಮಾಡಿಸ್ತಕ್ಕಂಥ ಒಂದು ಸೌಲಭ್ಯ ಯಾವ ರೀತಿ ಇದೆ, ಹೇಗೆ ಇದ್ರ ಉಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಜಾನುವಾರು ಸಾಕಾಣಿಕೆದಾರರು ವಿಶೇಷವಾಗಿ ಎಮ್ಮೆ ಮತ್ತು ಆಕಳುಗಳಿಗೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ರೈತರು ತಮ್ಮ ಸಮೀಪದಲ್ಲಿರತಕ್ಕಂಥ ಪಶುವೈದ್ಯ ಸೇವಾ ಇಲಾಖೆಯ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಯಾರ್ಯಾರು ಎಮ್ಮೆ ಮತ್ತು ಆಕಳುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಅವರು ಖಂಡಿತ ಈ ಒಂದು ವಿಮೆಯನ್ನು ಮಾಡಿಸಿ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಡೋದಕ್ಕೆ ನಮ್ಮ ಕೇಳುಗರ ಪರವಾಗಿ, ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಕುರಿತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ತಾಳೆ ಬೆಳೆಗೆ ಇರುವ ಅವಕಾಶಗಳು ಮತ್ತು ಲಭ್ಯವಿರುವ ಇಲಾಖಾ ಯೋಜನೆಗಳು ಕುರಿತು 3F ಕಂಪನಿಯ ದೇವರಾಜ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ತಾಳೆ ಬೆಳೆ ಬೇಸಾಯದ ಬಗ್ಗೆ ಸಾಕಷ್ಟು ಸ್ಕೀಮ್ಗಳು, ಯೋಜನೆಗಳು ಬರ್ತಾ ಇದ್ದಾವೆ. ಜೊತೆಗೆ ಹಲವಾರು ಖಾಸಗಿ ಕಂಪ್ನಿಯವರು ಸಹ ರೈತರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ತಾಳೆಯನ್ನು ಬೆಳೀಲಿಕ್ಕೆ. ಜಿಲ್ಲೆಯಲ್ಲಿ ಅಥವಾ ಈ ವಿಶೇಷವಾಗಿ ಕುಷ್ಟಗಿ ಭಾಗದಲ್ಲೆಲ್ಲ ಸಾಕಷ್ಟು ರೈತರು ಈಗಾಗಲೇ ತಾಳೆ ಬೇಸಾಯವನ್ನು ಮಾಡ್ತಾ ಇದ್ದಾರೆ. 3F ಕಂಪ್ನಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಆದಂಥ ದೇವರಾಜ್ ಅಂತೇಳಿ ಇವರು ತಾಳೆ ಬೆಳೆ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡೋದು ನಮ್ಮ ಜಿಲ್ಲೆಯಲ್ಲಿ, ಜೊತೆಗೆ ಯಾವ ರೀತಿ ಪ್ರೋತ್ಸಾಹ ಇದೆ, ಹೇಗೆ ತಾಳೆ ಬೆಳೆ ಬರ್ತದೆ, ರೈತರಿಗೆ ಆದಾಯ ಕೊಡದಂತಕ್ಕಂಥ ವಿಚಾರವನ್ನು ರೈತರಿಗೆಲ್ಲ ಹೇಳ್ತಿರ್ತಾರೆ. ದೇವರಾಜ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕಂಪ್ನಿ ಇರ್ಬೋದು ತಾಳೆ ಬೆಳೆ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ದೇವರಾಜರು ಹೇಳಿ, ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ನಮ್ಮ ರೈತರಿಗೆ. ಸರ್, ಎಲ್ರಿಗೂ ನಮಸ್ಕಾರ. ದೇವರಾಜ್ ಅಂತ ಹೇಳಿ ಸರ್, ನಾನು ಅಸಿಸ್ಟೆಂಟ್ ಮ್ಯಾನೇಜರ್ 3F ಆಯಿಲ್ ಪಂಪ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ನಿಮಗೆ ಗೊತ್ತಿರೋ ಪ್ರಕಾರ ನಂಬುದು ಕಂಪ್ನಿಯಿಂದ ಸವಲತ್ತುಗಳು ಕೊಡ್ತಾ ಇದ್ದೀವಿ ಅಂತಂದು ಹೇಳೋದಾದರೆ, 3F ಆಯಿಲ್ ಪಂಪ್ ಪ್ರೈವೇಟ್ ಲಿಮಿಟೆಡ್ ನಮ್ಮದು ಹೈದರಾಬಾದಲ್ಲಿ ಮೇನ್ ಇರೋದು ಸರ್, ಕಂಪ್ನಿ ಹೆಡ್ ಕ್ವಾರ್ಟರ್ಸು. ಕರ್ನಾಟಕದಲ್ಲಿ ಬಂದು ಬಾಗಲಕೋಟೆ, ಅಲ್ಲೇ ನಮ್ಮದು ನರ್ಸರಿ ಇರೋದು. ಅಲ್ಲಿಂದ ಸಸಿಗಳನ್ನು ನಿಮ್ಮ ರೈತರಿಗೆ ತಾವು ಕೊಡ್ತೀವಿ. ಅಲ್ಲಿ ನಾವು ಸಸಿಗಳನ್ನು ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಬಂದು ನಾವು ಬಾಗಲಕೋಟೆಯಲ್ಲಿ 12-14 ತಿಂಗಳು ಆದಮೇಲೆ ನಾವು ರೈತರಿಗೆ ಕೊಡ್ತೀವಿ ಸಸಿಗಳನ್ನು. ಆಮೇಲೆ ಕೊಟ್ಟಂಥ ಸಸಿಗಳನ್ನು ರೈತರು ಹಚ್ಚುತ್ತಾರೆ. ಹಚ್ಚಿದಾದಮೇಲೆ ಅದಕ್ಕಿಂತ ಮುಂಚೆ ಒಂದು ಪ್ರೊಸೆಸ್ ಇದೆ ಸರ್. ನಾವು ಹೊಲಕ್ಕೆ ಫಸ್ಟು ಫಾರ್ಮರ್ ಬಂದು ನಮ್ಮನ್ನು ಮೀಟ್ ಆಗ್ತಾರೆ. ಮೀಟ್ ಆದಮೇಲೆ ನಾವು ಫೀಲ್ಡು ವಿಸಿಟ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಅವರನ್ನು ವಿಸಿಟ್ ಮಾಡ್ತಾರೆ. ಅದ್ರ ನೀರಿನ ಸವಲತ್ತು ಹೆಂಗಿದೆ, ಸಾಯ್ಲು ಹೆಂಗಿದೆ ಎಲ್ಲನೂ ನೋಡ್ತೀವಿ. ಆಮೇಲೆ ಡಾಕ್ಯುಮೆಂಟ್ಸ್ ತೊಗೊಂಡು ನಾವೇನು ಮಾಡ್ತೀವಿ, ಜಿಯೋ ಟ್ಯಾಗ್ ಅಂತೇಳಿ ಮಾಡ್ತೀವಿ ಸರ್. ಜಿಯೋ ಟ್ಯಾಗ್ ಮಾಡಿ ಟೋಟಲ್ ಫಾರ್ಮರ್ದು GPS ಮಾಡ್ಕೊಂಡು ಇದು ಮಾಡಿ ಆದಮೇಲೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಆರ್ಡ್ರ್ ಅಂತೇಳಿ ನಮ್ಗೆ ಕೊಡ್ತಾರೆ. ವರ್ಕ್ ಆರ್ಡ್ರ್ ಕೊಟ್ಟಾದಮೇಲೆ ನಾವು ಸಸಿಗಳನ್ನು ಅವರಿಗೆ ಕೊಟ್ಟು ಕಂಪ್ನಿಯಿಂದ ನಾವು ಬಿಲ್ ಮಾಡ್ಕೊತೀವಿ. ಅದಾದ ನಂತರ ಎವ್ರಿ ಫ್ಲಾಟ್ಗೆ ಒಂದು ತಿಂಗಳಲ್ಲಿ 2-3 ಟೈಮು ನಮ್ಮ ಕ್ಲಸ್ಟರ್ ಆಫೀಸರ್ ಅಂತೇಳಿ ಒಂದೊಂದು ಕ್ಲಸ್ಟರ್ಗೆ ಇರ್ತಾರೆ, ಅವರು ವಿಸಿಟ್ ಮಾಡ್ತಾರೆ. ಅವರು ವಿಸಿಟ್ ಮಾಡಿ ಅದಕ್ಕೆ ಏನು ಫರ್ಟಿಲೈಸರ್ ಬೇಕು ಅಂಬೋದನ್ನು ಹೇಳ್ತಾರೆ. ಅಂದರೆ ಇದಕ್ಕೆ ಆ್ಯಕ್ಚುಲಿ ಆಗಿ ಏನಪ್ಪ ಅಂದರೆ 4-5 ಟೈಮು ವರ್ಷದಲ್ಲಿ ಗೊಬ್ಬರವನ್ನು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಅದು ಯಾವ ಗೊಬ್ಬರ ಯಾವ ಟೈಮಲ್ಲಿ ಏನೇನು ಕೊಡ್ಬೇಕಂಬುದು ನಮ್ಮ ಕ್ಲಸ್ಟರ್ ಆಫೀಸರು ಎಲ್ಲರೂ ಹೇಳ್ತಾರೆ. ಈಗ ಒಬ್ಬ ರೈತ ತಾಳೆಯನ್ನು ಬೆಳಿತೀನಿ ಅಂತನ್ನುವಾಗ ಏನು ಒಂದು ಅರ್ಹತೆಗಳಿರ್ಬೇಕು, ಅವ್ನಿಗೆ ಏನು ಮೂಲಭೂತ ಸೌಲಭ್ಯಗಳು ತಾಳೆಯನ್ನು ಬೆಳೆಯುವಂಥ ರೈತರಿಗೆ ಬೇಕಾಗ್ತಾವ ಅಂತದ್ದು? ಮೊದಲನೇದಾಗಿ ಮಸ್ಟ್ ಆ್ಯಂಡ್ ಶುಡ್ಡು ನೀರು ಇರಲೇಬೇಕು. ಯಾಕಂದರೆ ತಾಳೆ ಬೆಳೆಗೆ ಒಂದು ದಿನಕ್ಕೆ 150-200 ಲೀಟ್ರ್ ಬೇಕಾಗುತ್ತೆ ಒಂದು ಗಿಡಕ್ಕೆ. ಯಾಕಂದರೆ ಮೇಜರಾಗಿ ಇದು ನೀರಿಂದೇ ಬೇಕು ಸರ್, ಭಾಳ ಮುಖ್ಯ ಸರ್. ಅದಾದಮೇಲೆ ಫರ್ಟಿಲೈಜರು ಒಂದು ಕಂಪಲ್ಸರಿ ಕೊಡಲೇಬೇಕು, ಟೈಮ್ ಟು ಟೈಮ್ ಕರೆಕ್ಟಾಗಿ ಕೊಡಬೇಕು. ಅದಾದಮೇಲೆ ಗಿಡ ಬೆಳೆದಾದಮೇಲೆ ಅದರಲ್ಲಿ ಕಲ್ಟಿವೇಷನ್ ಅಂತೇಳಿ ಮಾಡ್ತಾರೆ, ಟಿಲ್ಲರ್ ಹೊಡೆಯೋದು, ರೋಟೋವೇಟ್ರಿ ಇಂಥೆಲ್ಲ ಮಾಡ್ತಾರೆ. ಅದನ್ನು ಗಿಡದ ಪಕ್ಕ ಅಂದರೆ ಮಾಡೋಕೆ ಹೋಗ್ಬಾರ್ದು, ರೂಟ್ಸ್ ಕಟ್ಟಾಗಲಾರ್ದಂಗೆ ಮಾಡಬೇಕು. ಮೊದಲನೇ ವರ್ಷ ನಾವು ಸಸಿಗಳನ್ನು ನೆಟ್ಟ ನಂತರ ಅದರಿಂದ 1 ಮೀಟರ್ ರೇಡಿಯಸ್ ಸುತ್ತ ಏನನ್ನು ಮಾಡೋಂಗಿಲ್ಲ ಸರ್, ಹೋಳಂಗಿಲ್ಲ. 2ನೇ ವರ್ಷಕ್ಕೆ 2 ಮೀಟರ್ ಬಿಟ್ಟು ಮಾಡ್ಬೇಕು ಸರ್. 3ನೇ ವರ್ಷಕ್ಕೆ 3 ಮೀಟರ್ ಬಿಟ್ಟು ಮಾಡಬೇಕು. ಇಂಟರ್ ಕ್ರಾಪ್ಸ್ ಮತ್ತಿಗೆ ಅದೇ ಟೈಪ್ ಮಾಡ್ಕೊತ ಹೋಗ್ಬೇಕು ಸರ್. ಮೊದಲನೇ ವರ್ಷ 1 ಮೀಟರ್ ಬಿಟ್ಟು ಇಂಟರ್ ಕ್ರಾಪ್ ಬೆಳ್ಕೋಬಹುದು, 2ನೇ ವರ್ಷ 2 ಮೀಟರ್ ಬಿಟ್ಟು ಬೆಳ್ಕೋಬಹುದು. ಎಷ್ಟು ಮೀಟರ್ ಹಚ್ಚಬೇಕು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 9 ಮೀಟರ್ ಸರ್. ಸಾಲಿಂದ ಸಾಲಿಗೆ ಅಂತ ಬಂದಾಗ 26 ಫೀಟ್ ಬರುತ್ತೆ ಸರ್. 26 ಫೀಟ್ ಬರುತ್ತೆ ಸಾಲಿಂದ ಸಾಲ ಅಂತಂದ್ರೆ. ಆಮೇಲೆ ಎಕರೆಗೆ 57 ಗಿಡ ಕೊಡ್ತಾವೆ ಸರ್. ಇದಕ್ಕೆ 57 ಗಿಡ ರೈತ ಹಚ್ಚಿದಂದ್ರೆ ಎಷ್ಟು ವರ್ಷ ತನ ನಿಶ್ಚಿಂತ ಆಗಿರ್ಬೋದು? 30 ವರ್ಷ ತನ ಸರ್. 30 ವರ್ಷ ತನ. ಇದೇನಪ್ಪ ಅಂದ್ರೆ 3 ವರ್ಷ ಮಗು ನೋಡ್ಕೊಂಡಾಗ ನೋಡ್ಕೋಬೇಕು ಸರ್. 30 ವರ್ಷ ತನ ನಿಮ್ಮನ್ನೇ ಮಗರ ನೋಡ್ಕೊಂತಾನಿಲ್ಲ, ಇದು ಮಾತ್ರ ನಿಮ್ಮನ್ನ ನೋಡ್ಕೊಂತದೆ. ಈಗ ತಾವು ಕಂಪನಿ ವತಿಯಿಂದ ರೈತರಿಗೆ, ಈಗ ನೋಡ್ರಿ ಮುಖ್ಯವಾಗಿ ರೈತರಿಗೆ ಒಳ್ಳೆ ಲಾಭ ಬರಬೇಕು, ಜೊತೆಗೆ ಒಳ್ಳೆ ರೀತಿಯಿಂದ ಮಾರ್ಕೆಟ್ ಸಿಗಬೇಕು ಅವ್ರಿಗೆ. ತಾಳೆ ಬೆಳೆದೀವಿ, ನಾಳೆ ಒಯ್ಲಿಲ್ಲ, ಏನೋ ಅಂತ ಸಮಸ್ಯೆಗಳಾಗಬಾರ್ದು. ತಾವು ಯಾವ ರೀತಿ ಮಾರ್ಕೆಟ್ ಮಾಡಿಕೊಡ್ತೀರಿ ರೈತರಿಗೆ? ಸರ್, ನಮ್ದು ಏನಿದೆ ಅಂದ್ರೆ ಬೈಬ್ಯಾಕ್ ಸಿಸ್ಟಮ್ ಇದೆ. ಸಸಿಗಳನ್ನ ನಾವೇ ಕೊಟ್ಟು ಅದು ಕ್ರಾಪ್ ಮೇಂಟೆನೆನ್ಸ್ ಅಂತೇಳಿ ಮೇಂಟೆನೆನ್ಸ್ ಮಾಡಿ ಆಮೇಲೆ ತೋಟಕ್ಕೆ ಬಂದು ನಾವು ಹಣ್ಣನ್ನ ತಗೊಂಡು ಹೋಗ್ತೀವಿ. ನೀವೆಲ್ಲ ಮೇಂಟೆನೆನ್ಸ್ ಮಾಡಕ್ಕೆ ಏನಾದರೂ ಅಡ್ವಾನ್ಸ್ ರೈತರಿಗೆ ಅಥವಾ ಗೊಬ್ಬರಗಳನ್ನ ಬೇರೆ ಬೇರೆ ನ್ಯೂಟ್ರಿಯನ್ಸ್ಗಳನ್ನು ಕೊಡೋದು ಇಂಥವೆಲ್ಲ ಮಾಡ್ತಾ ಇರ್ತೀರಿ, ರೈತರಿಗೆ ಏನಾದರೂ 1 ಎಕರೆ ವಾರ ಇಂತಿಷ್ಟು ಅಡ್ವಾನ್ಸ್ ಅನ್ನ ಕೊಡ್ತೀರಿ? ಇಲ್ಲ ಸರ್, ಇಲ್ಲ. ಅದು ಸಬ್ಸಿಡಿ ಅದೇನಿದೆ ಅಂದರೆ ಕ್ರಾಪ್ ಮೇಂಟೆನೆನ್ಸ್ ಫರ್ಟಿಲೈಸರ್ ಮೇಂಟೆನೆನ್ಸ್ ಅಂತೇಳಿ ಬರುತ್ತೆ ಸರ್. ಫರ್ಟಿಲೈಸರ್ ಮೇಂಟೆನೆನ್ಸ್ ಅಂತೇಳಿ 5,500 ರೂಪಾಯಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾರೆ. DBT ಸಿಸ್ಟಮ್ ಡೈರೆಕ್ಟ್ ಅವ್ರ ಅಕೌಂಟಿಗೆ ಬೀಳ್ತದೆ. ಅದಕ್ಕೂ ಮುಂಚೆ ರೈತರು ಬಂದು ತಾವು ಏನೇನು ಗೊಬ್ಬರ ಹಾಕಿದ್ದಾರೆ, ನಮ್ಮ ಆಫೀಸರ್ಸ್ ಹೇಳಿರ್ತಾರಲ್ಲ, ಅದೇ ಟೈಪ್ ಹಾಕಿದ್ದನ್ನು ಬಿಲ್ ತೊಗೊಂಡು ಸಬ್ಮಿಟ್ ಮಾಡಬೇಕು. ಆಮೇಲೆ ಅವರಿಗೆ ಅಮೌಂಟು ಡೈರೆಕ್ಟಾಗಿ ಅಕೌಂಟಿಗೆ ಬೀಳುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ರಾಯಚೂರು ಜಿಲ್ಲೆಯಲ್ಲಿ ತಾವು ಯಾವ ರೀತಿ ಎಕ್ಸ್ಟೆಂಡ್ ಆಗ್ತಾ ಇದೆ ರೈತರು, ಅಂದಾಜು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಎಕರೆ ಕ್ಷೇತ್ರ ಇದೆ ನಿಮ್ಮ ಒಂದು ಗಮನಕ್ಕೆ ಬಂದಾಗ? ಈಗ ಎಕ್ಸಿಸ್ಟಿಂಗ್ ಅಂದರೆ 68 ಎಕ್ಟರ್ ಇದೆ ರಾಯಚೂರು ಜಿಲ್ಲೆಯಲ್ಲಿ. ಈಗ ಇಲ್ಡಿಂಗ್ ಕೊಡ್ತಾ ಇರೋದು 15 ಎಕ್ಟರ್ ಕೊಡ್ತಾ ಇದೆ ಸರ್. ಹೇಗೆ ರೈತರು ಇನ್ನೂ ಹೊಸದಾಗಿ ಮುಂದೆ ಬರ್ತಾ ಇದ್ದಾರೆ ಮಾಡಲಿಕ್ಕೆಲ್ಲ ಇದನ್ನು? ಸರ್, ಈಗ ರೈತರು ಭಾಳ ಮುಂದೆ ಬರ್ತಾ ಇದ್ದಾರೆ, ನನಗೆ ಬೇಕು ನನಗೆ ಬೇಕು ಅಂತೇಳಿ ಡಿಮ್ಯಾಂಡು ಜಾಸ್ತಿ ಇದೆ. ಬಟ್ ಈಗ ಸಡನ್ ಆಗಿ ನಮಗೆ ಬೇಕು ಅಂತೇಳಿ ಬರ್ತಿದ್ದಾರೆ. ಬಟ್ ಈಗ ನಾವು ಕೇಳಿದ ತಕ್ಷಣ ಕೊಡೋಕ್ಕೆ ಆಗಲ್ಲ, ಯಾಕಂದರೆ ಇದು ನಾವು ಮಲೇಷ್ಯಾದಿಂದ ಸ್ಪ್ರೂಟ್ಸ್ ಅಂತೇಳಿ ಮೊಳಕೆ ಹೊಡೆದ ಸಸಿನ ತೊಗೊಂಬರ್ತೀವಿ ಸರ್. ಬೀಜನ ತೊಗೊಂಬಂದು ಇಲ್ಲಿ ನಾವು 14 ತಿಂಗಳ ಬೆಳೆಸ್ಬೇಕು, ಮಿನಿಮಮ್ 12 ತಿಂಗಳ. ಅದನ್ನು ಅಲ್ಲಿಂದ ತಂದು ಇಲ್ಲಿ 12 ತಿಂಗಳ ಬೆಳೆಸಿ ಕೊಡಬೇಕಂದ್ರೆ ಈಗ ಬಂದಂಥ ಎನ್ಕ್ವೈರಿಗೆ ನೆಕ್ಸ್ಟ್ ಇಯರಲ್ಲಿ ಸಿಗುತ್ತೆ ಸರ್. ಈಗ ಎಷ್ಟು ಬಂದಿದ್ದಾವೆ ಎನ್ಕ್ವೈರಿ ಅದ್ರ ಮೇಲೆ ನಾವು ಇಂಪೋರ್ಟ್ ಮಾಡ್ಕೊಂಡು ಸಸಿಗಳನ್ನು ಬೆಳೆಸಿ ತೊಗೊತೀವಿ ಸರ್. ಹೇಗೆ ಸಸಿಗಳನ್ನು ಕೊಟ್ಟಾದ್ಮೇಲೆ ನೀವು ಬೇರೆ ಬೇರೆ ವರ್ಷದಲ್ಲಿ ಎಷ್ಟು ಸಲ ಇನ್ಸ್ಪೆಕ್ಷನ್ ಮಾಡ್ತೀರಿ ಪ್ಲಾಟ್ಗಳನ್ನ ಏನಾದ್ರು ಬರೋದು? ಸರ್, ತಿಂಗಳಿಗೆ ಏನಿಲ್ಲ ಅಂದರೆ 2-3 ಟೈಮ್ ನಮ್ಮ ಕ್ಲಸ್ಟರ್ ಆಫೀಸರ್ಸು ವಿಸಿಟ್ ಮಾಡ್ತಾರೆ. ಅದು ಏನು ಪ್ರಾಬ್ಲಮ್ ಇದೆ ಗಿಡದ ಹೆಲ್ತ್ ಎಲ್ಲನೂ ಚೆಕ್ ಮಾಡ್ತಾರೆ. ನಮ್ಮದಲ್ಲಿ ಆ್ಯಪ್ ಇದೆ ಸರ್, ಕ್ರಾಪ್ ಮೇಂಟೆನೆನ್ಸ್ ಅಂತೇಳಿ. ಅದರಲ್ಲಿ ಲೈಟ್ ಏನಿದೆ, ಅದಕ್ಕೆ ನೀರು ಎಷ್ಟು ಸಿಗುತ್ತೆ ಏನು, ಪ್ರತಿಯೊಂದನ್ನು ಡಾಟಾನು ಅದರಲ್ಲಿದೆ. ಅದಕ್ಕೇನು ಡಿಸೀಸ್ ಬಂದ್ರೂ ಅದಕ್ಕೇನು ಕೊಡಬೇಕು ಏನಂಬೋದು ಪ್ರತಿಯೊಂದು ನಮ್ಮ ಡಾಟಾ ಇರ್ತದೆ. ಎವ್ರಿ ಡೇ ವಿಸಿಟ್ ಇದು ಅದೇ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಒಂದು ಇಳುವರಿ 4ನೇ ವರ್ಷದಿಂದ ಪ್ರಾರಂಭ ಆಗುತ್ತೆ? ಇಲ್ಲ ಸರ್, ಈಗ ಆ್ಯಕ್ಚುಲಿ ಮೊದಲು ದೇಸಿ ತಳಿ ತಾರಕ್ ಅಂತೇಳಿತ್ತು, ಅದು 4 ಇತ್ತು. ಈಗ ಇಂಪ್ರೂವ್ಡ್ ಇದಾವೆ ಸರ್, ಫೆಲ್ಡಾ ಮತ್ತು ಶಿರಾಡ ಅಂತೇಳಿದೆ. ಅದು 2.5 ವರ್ಷಕ್ಕೇ ಸ್ಟಾರ್ಟ್ ಆಗುತ್ತೆ ಇಲ್ಡು. ಅದನ್ನು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಬಂದರೆ 2.5 ವರ್ಷಕ್ಕಾಗುತ್ತೆ ಹೆಲ್ತಿ ಪ್ಲಾಂಟು. ಈಗ ರೈತರು ಏನು ಮಾಡ್ತಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲಪ್ಪ ಅಂದರೆ 3 ಇಯರ್ಸ್ ತನಕ ಹೋಗುತ್ತೆ. ಆ್ಯಕ್ಚುಲಿ ಇದೇನಾಗುತ್ತೆ ಸರ್, 14ರಿಂದ 18ನೇ ತಿಂಗಳಿಗೆ ಅಚ್ಚೆ ಅವಾಗನೇ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತದೆ 14ನೇ ತಿಂಗಳಿಗೆ ಅಚ್ಚಿದಾಗೆ. ಅವಾಗ ಏನು ಮಾಡ್ತೀವಿ, ಅಬ್ಲೇಷನ್ ಅಂತೇಳಿ ಮಾಡ್ತೀವಿ ಸರ್. ಅಂದರೆ ಹೆಣ್ಣು ಗಂಡು ಹೂವು ಒಂದೇ ಗಿಡದಲ್ಲಿ ಇರ್ತದೆ, ಅವ್ರನ್ನ ತೆಗೆದಾಕಬೇಕು. ಯಾಕಂದರೆ ಹೆಲ್ತು ಗಿಡದ್ದು ಚೆನ್ನಾಗಿ ಬರಬೇಕಪ್ಪ ಅಂತೇಳಿ 2.5 ವರ್ಷ ತನಕ ನಾವು ಮುಂದಕ್ಕೆ ಹಾಕ್ತೀವಿ. 2.5 ವರ್ಷದಿಂದ ಚೆನ್ನಾಗಿ ಗಿಡದ್ದು ಗರ್ತು ಹೆಲ್ತಿ ಇತ್ತಪ್ಪ ಅಂದರೆ ಅವಾಗ ಅವರು ಬೆಳಿಬೋದು, ಅದನ್ನು ಕಟ್ ಮಾಡ್ಬೋದು ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಈಗ ಏನಾದರೂ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಅಪ್ ಟು 3 ವರ್ಷ ತನಕ ಮುಂದಾಕಿ ನೆಕ್ಸ್ಟ್ 4ನೇ ವರ್ಷದಲ್ಲಿ ಇಳಿತಕ್ಕಂತಾರೆ. 4ನೇ ವರ್ಷದಲ್ಲಿ 2-3 ಟನ್ ಬರುತ್ತೆ ಸರ್ 1 ಎಕರೆಗೆ. ಎವರೇಜ್ ಆಗಿ ಒಂದು 5 ವರ್ಷ ಅಥವಾ 6 ವರ್ಷ ಆದಮೇಲೆ ಎವರೇಜ್ ಆಗಿ ಎಷ್ಟು ಒಂದೊಂದು ಗಿಡಕ್ಕೆ ಇಳುವರಿ ಬರ್ಬೋದು ಸರ್? ಇದು 1 ಎಕರೆಗೆ 1 ವರ್ಷಕ್ಕೆ 10ರಿಂದ 12 ಟನ್ನು ಎವರೇಜ್ ಆಗಿ ಬರುತ್ತೆ ಸರ್. 10ರಿಂದ 12 ಎಕರೆಗೆ ಸರ್. 57 ಗಿಡಗಳಿಂದ? ಹಾಂ, 57 ಗಿಡಗಳಿಂದ ಸರ್. ಮಾರಾಟದ ಹೇಗಿದೆ ಪ್ರೆಸೆಂಟ್ ರೇಟ್, ಒಂದು ಟನ್ನಿಗೆ ಹೇಗೆ ಖರೀದಿ ಮಾಡ್ತಾ ಇದ್ದಾರೆ ರೈತರಿಂದ? ಸರ್, ಈಗ ಹೋದ ಮಂತಲ್ಲಿ 18,252 ರೂಪಾಯಿ ಇದೆ ಸರ್. ಅದರಲ್ಲಿ ಖರೀದಿ ಮಾಡಿದಾಗ ರೈತರಿಗೆ ಏನಾದರೂ ಟ್ಯಾಕ್ಸ್ಗಳನ್ನು ಹಾಕ್ತಾ ಇರ್ತೀರಾ ಅಥವಾ ನೇರವಾಗಿ ದುಡ್ಡನ್ನು ಹಾಕ್ತೀರಾ? ಈಗ ನೇರವಾಗಿ ಹಾಕ್ತೀವಿ ಸರ್, ನಾವು ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ. ಇಲ್ಲ ಸರ್, ಡೈರೆಕ್ಟಾಗಿ 18,200 ಆಯಿತು. ನಮಗೆ ಗೌರ್ಮೆಂಟು ಈ ಮಂತಲ್ಲಿ ಇಷ್ಟು ಕೊಡಿ ಅಂತ ಹೇಳುತ್ತೆ, ನಾವು ಆ ಅಮೌಂಟನ್ನು ಡೈರೆಕ್ಟಾಗಿ ಬೆನಿಫಿಷರಿ ಇದಾರಲ್ಲ ಅವ್ರ ಅಕೌಂಟಿಗೆ ಹಾಕ್ತೀವಿ ಸರ್. ಅದರಲ್ಲಿ ನಡುವೆ ಯಾರೂ ಇರೋದೇ ಇಲ್ಲ ಮಿಡಲ್ ಮ್ಯಾನ್. ಈ ನೋಡ್ರಿ, ರೈತರು ಒಳ್ಳೆ ಬೆಳೆ ಇಳುವರಿ ಬರ್ತದೆ, ಎಲ್ಲ ಗೊಣೆ ಬಂದು ರೆಡಿ ಆಗಿರ್ತದೆ. ಒಮ್ಮೆ ಕಂಪ್ನಿಯವ್ರು ಬಂದು ಒಯ್ಲಿಕ್ಕಪ್ಪ ಅಂದ್ರೆ ರೈತರಿಗೆ ಲಾಸ್ ಆಗತ್ತೆ. ಆ ಒಂದು ತಾಳೆ ಒಂದು ಗೊನೆಯಿಂದ ಏನಾದರೂ ಮತ್ತೆ ರೈತರಿಗೆ ಏನಾದರೂ ಮಾಡ್ಲಿಕ್ಕೆ ಬರುತ್ತಾ ಅಥವಾ ಹೇಗೆ ಅದು ವೇಸ್ಟನಾ ಹೇಗೆ? ಇಲ್ಲ ಸರ್, ಈ ಗೊನೆಯಿಂದ ನಾವು ತೊಗೊಂಡು ಹೋಗ್ತೀವಿ, ಆದರೆ ಇದ್ದಿದ್ದನ್ನ ಅದೇನಾದರೂ ನಾವು ಆ್ಯಕ್ಚುಲಿ ಹೆಂಗಿದೆ ಅಂದರೆ ಅದರಲ್ಲಿ ಏನಾದರೂ ಡಿಸೀಸ್ ಬಂದು ಅಥವಾ ಏನಾದರೂ ಹಣ್ಣು ಮೆಚೂರ್ಡ್ ಆಗಿರೋದು ಹಣ್ಣು ಸರಿಯಾಗಿಲ್ಲ ಅಂದರೆ ಒಟ್ಟನ್ನ ರಿಜೆಕ್ಟ್ ಮಾಡ್ತೀವಿ. ಅಂದರೆ ಒಂದು ಎರಡು ಹಿಂಗೆ ಇರ್ತವೆ ಅಂತ ಒಟ್ಟರೆ ಅದರಲ್ಲಿನೇ ಆರ್ಗಾನಿಕ್ ಆಗಿ ಗಿಡದ ಸುತ್ತಾನೆ ಹಾಕ್ತೀವಿ. ಅದೇ ಆರ್ಗಾನಿಕ್ ಆಗಿ ಗೊಬ್ಬರ ಆಗಿ ಮಾಡಿ ಅಲ್ಲೇ ಹಾಕೋದು, ಅಲ್ಲೇ ಅದು ಒಣಗಿದಾಗಿ ನೆಲದಲ್ಲಿ ಮಿಕ್ಸ್ ಆಗುತ್ತೆ, ಅದನ್ನೇ ಗಿಡಕ್ಕೆ ಸತ್ವವಾಗಿ. ದೇವರಾಜ್ ಅವರು, ಈಗ ನಮ್ಮ ನಾವು ಉತ್ತರ ಕರ್ನಾಟಕದಲ್ಲಿ ಈಗ ನೋಡ್ರಿ, ಈಗ ಕೊಪ್ಪಳ ಬರುತ್ತೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ಭಾಗದಲ್ಲಿ ಇರ್ಬೋದು, ಕುಷ್ಟಗಿ ಇರ್ಬೋದು, ಈ ಕಡೆ ಎಲ್ಲ ಗುಲ್ಬರ್ಗ, ಬೀದರ್, ಈ ಭಾಗದಲ್ಲಿ ಹೇಗೆ ಇದಕ್ಕೆ ಪ್ರತಿಕ್ರಿಯೆ, ತಾಳೆಗೆ ಹೇಗಿದೆ? ಸರ್, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬೀದರು ಇವೆಲ್ಲ ಭಾಳ ನಮಗೆ ಬೇಕು ಅಂತೇಳಿ ಬರ್ತಿದ್ದಾರೆ. ನಾವು ಮುಂದಿಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ ನಮ್ಗೆ ಆಲ್ರೆಡಿ ಹೇಳಿದಂದ್ರೆ 2.6 lakh ಹೆಕ್ಟರು ಎಲಿಜಿಬಲ್ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ. ಅಷ್ಟನ್ನ ನಾವು ಬೆಳಿಬೋದಂತೆ, ಬೆಳಿಬೋದು. ಅದಕ್ಕಾಗಿ ಈಗ ಸದ್ಯ ಪ್ರೆಸೆಂಟಾಗಿ ರಾಯಚೂರು ಯಾದಗಿರಿ ಮಾತ್ರ ಭಾಳ ಬಂದಿದೆ ಈ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎನ್ಕ್ವೈರಿ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಬಂದಿರೋದು. ಎಸ್ ಸರ್. ಅಂದ್ರೆ ಅದಕ್ಕೆ ಚೆನ್ನಾಗಿ ಭೂಮಿ ಇರಬೇಕು, ಒಳ್ಳೆ ನೀರು ಇರಬೇಕು, ಭಾಳಷ್ಟು 12 ತಿಂಗಳ ನೀರು ಬೇಕು ಅದಕ್ಕೆ. 12 ತಿಂಗಳ ನೀರು ಬೇಕು ಸರ್, 12 ತಿಂಗಳ ಮೇಜರ್ ಆಗಿ ನೀರು ಬೇಕೇ ಬೇಕು. ಇದು ಬ್ಲ್ಯಾಕ್ ಸಾಯಿಲ್ಗೆ ರೆಡ್ ಸಾಯಿಲ್ಗೆ ಎರಡಕ್ಕೂ ಫಿಟ್ ಇದೆ ಸರ್. ಆಮೇಲೆ ಇದರಲ್ಲಿ ಏನು ಮೇಂಟೆನೆನ್ಸ್ ಅಂದರೆ ಏನು ವಿಶೇಷವಾಗಿ ಮತ್ತೇನು ಕೇರ್ ತೊಗೋಬೇಕು, ಇದಕ್ಕೆ ಏನು ಗೊಬ್ಬರ ಹಾಕಬೇಕು, ನೀರು ಬಿಡಬೇಕು ಚಲೋ ಟೈಮ್ ಸರಿಯಾಗಿ? ಗೊಬ್ಬರ ಒಂದು, ನೀರು ಒಂದು, ಕರೆಕ್ಟ್ ಟೈಮಿಗೆ ಕೊಟ್ಟರೆ ಇದು ಬರ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸು ಕಾಮನ್ ಆಗಿ ಮಿಡಲಲ್ಲಿ ಕೊಟ್ಕೊಂತ ಹೋಗ್ಬೇಕು ಸರ್. ಬಟ್ ಏನಿಲ್ಲ ಅಂದರೂ 3 ತಿಂಗಳಿಗೆ ಒಂದು ಟೈಮ್ ನಾವು ಫರ್ಟಿಲೈಸರ್ ಕಂಪಲ್ಸರಿ ಕೊಡಲೇಬೇಕು ಸರ್, ಹಾಕಲೇಬೇಕು. ಅದನ್ನು ನಾವು ಎಷ್ಟು ಬಿಟ್ಟಾಗಿ 2 ತಿಂಗಳಿಗೆ ಒಂದು ಟೈಮ್ ಕೊಟ್ಟರು ಚೆನ್ನಾಗಾಗುತ್ತೆ. ಅಂದರೆ ಇಂಟ್ರವಲ್ಲು ಜಾಸ್ತಿಗಿಂತ ಕಡಿಮೆ ಆಗಿ ಕೊಟ್ಟರೆ ಹೆಲ್ತು ಅದ್ರ ಗರ್ತು ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಬರುತ್ತೆ. ಅದು ಏನು ಹೇಳ್ತೀರಿ ರೈತರಿಗೆ ಬೆಳಿಬೇಕು ಅನ್ನುವಂಥ ರೈತರಿಗೆ, ಮತ್ತು ತಾವು ಕಂಪ್ನಿ ವತಿಯಿಂದ ಎಲ್ಲ ರೈತರು, ಭಾಳಷ್ಟು ರೈತರು ಮುಂದೆ ಬಂದರೆ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಹೇಗೆ ಇಂತಿಷ್ಟೇ ಅಂತೇಳಿ ಪ್ರತಿ ವರ್ಷ ಇಂತಿಷ್ಟು ಎಕ್ಸ್ಟೆನ್ಷನ್ ಮಾಡ್ಬೇಕು ಕ್ಷೇತ್ರ ಅಂತಕ್ಕಂಥ ಇದು ಇರುತ್ತೆ ತಮಗೂ ಸಹ ಗೈಡ್ಲೈನ್ಸ್? ಎಸ್ ಸರ್, ಗೈಡ್ಲೈನಲ್ಲಿ ಏನಿದೆ ಇಷ್ಟಿಷ್ಟು ಏರಿಯಾ ಈ ವರ್ಷ ಅಂತೇಳಿದೆ. ಅದೇ ಪ್ರಕಾರ ನಮ್ಗೆ ಎನ್ಕ್ವೈರಿ ಏನು ಬಂದಿದ್ದಾವೆ, ಎಷ್ಟು ಎಕ್ರಿ ಇದೆ, ಅದ್ರ ಮೇಲೆ ನಾವು ಎಲ್ಲದನ್ನು ಸಪ್ಲೈ ಮಾಡ್ತೀವಿ ಸರ್. ಈಗ ಎನ್ಕ್ವೈರಿ ಬಂದಾದ್ರ ಮೇಲೆ ನಾವು ಇಂಪೋರ್ಟ್ ಮಾಡಿಕೊಂಡು ಆ ಬೇಸ್ ಮೇಲೆ ನಾವು ಎಲ್ಲಾನು ರೈತರಿಗೆ ಕೊಡ್ತೀವಿ. ಈಗಾಗಲೇ ಬೆಳೆಯುವಂತ ರೈತರಿಗೆ ತಮ್ಮ ಹೇಗೆ ಇಲ್ಲಿ ಒಂದು ಕ್ವಾಲಿಟಿ ಹೇಗೆ ಬರ್ತಾ ಇದೆ ಈ ಭಾಗದಲ್ಲಿ? ಸರ್, ಈಗ ಬೆಳೀತಿರ್ಕಂತ ರೈತರು ಇಲ್ಲಿ ಒಬ್ಬರು 1 ಎಕರೆಗೆ 9 ಟನ್ ತಗೊಂಡಿರೋ ಇದ್ದಾರೆ, 13 ಟನ್ ತಗೊಂಡವರು ಇದ್ದಾರೆ, ಎಲ್ಲಾನು ಇದ್ದಾರೆ. ಈಗ ಪ್ರೆಸೆಂಟ್ ಇದ್ದವರೆಲ್ಲರೂ ಭಾರಿ ಹ್ಯಾಪಿಯಿಂದ ಜೀವನವನ್ನು ರಾಯಲ್ ಆಗಿ ನಡೆಸ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಒಂದು 7-8 ವರ್ಷ ಬೆಳೆ ಆದ್ರೆ ಇದ್ರಲ್ಲಿ ಏನು ಅಂತ ಅಂತರ ಬೇಸಾಯ ಮಾಡೋದು, ಕಟಿಂಗ್ ಮಾಡೋದು, ಒಳಗೆ ಗಳೆ ಹೊಡೆಯೋದು ಏನು ಮಾಡುವಂಗಿಲ್ಲ ಇದ್ರಲ್ಲಿ? ಇಲ್ಲ ಸರ್, 8 ವರ್ಷ ಆದ್ಮೇಲೆ ನೆರಳು ಅಲ್ಲಿ ಬೆಳಿತಕ್ಕಂತ, ಹಾ ಸರ್, ಅದರಲ್ಲಿ ಬೆಳಿತಕ್ಕಂತ ಬೆಳೆಗಳನ್ನು ಬೆಳಿಬೋದು ಸರ್. ಏನು ರೆಡ್ ಜಿಂಜರು, ಬ್ಲ್ಯಾಕ್ ಪೆಪ್ಪರು, ಎಲೆ ಇವೆಲ್ಲನೂ ಅದರಲ್ಲಿ ಬೆಳಿಬೋದು ಸರ್. ಮತ್ತೆ ಅದಕ್ಕೆ ಏನಾದರೂ ಈಗ ಪ್ರೂನಿಂಗ್ ಮಾಡೋದು ಆ ಥರ ಏನಾದ್ರು ಮಾಡಬೇಕಾಗತ್ತಾ ಇಲ್ಲಿ ತಾಳೆಗೆ? ತಾಳೆಗೆ ಪ್ರೂನಿಂಗ್ ಮಾಡ್ಬೇಕು ಸರ್. ಈಗ ಆ್ಯಕ್ಚುಲಿ ಏನಂದರೆ, ನಾವು ಪ್ರೂನಿಂಗ್ ಯಾವಾಗ ಮಾಡಬೇಕಂಬುದು ನಮ್ಮ ಕ್ಲಸ್ಟರ್ ಆಫೀಸರ್ ಬಂದು ಹೇಳ್ತಾರೆ. ಇವನ್ ನಾವು ಹಣ್ಣು ಕಟ್ ಮಾಡುವಾಗ ಗರಿ ಇರುತ್ತೆ, ಗರಿ ಮತ್ತೆ ಬುಡದ ಎರಡು ಮಿಡಲಲ್ಲಿ ಬರುತ್ತೆ ಸರ್ ಬಂಚ್. ಆ ಬಂಚ್ ಕಟ್ ಮಾಡ್ಬೇಕಂದ್ರೆ ಕೆಳಗಿಂದ ಗರಿ ಕಟ್ ಮಾಡ್ತೀವಿ, ಗರಿ ಕಟ್ ಮಾಡ್ತೀವಿ, ಅದು ಕಟ್ ಮಾಡಿ ಹಣ್ಣಿನ ಬಂಚನ್ನ ತೆಗಿತೀವಿ. ಅದೇ ಟೈಪ್ ಪ್ರತಿ ಒಂದು ಟೈಮ್ ಮಾಡ್ಕೊತ ಹೋಗ್ತೀವಿ ಸರ್. ಆದ ಜಾಸ್ತಿ ಏನಾದ್ರೂ ಇತ್ತಂದ್ರೆ ನಾವು ಪ್ರೂನಿಂಗ್ ಮಾಡಂತೇಳಿ ರೈತರಿಗೆ ಹೇಳ್ತೀವಿ. ಅದನ್ನ ರೈತರಿಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದೀವಿ ಎಲ್ಲ ಯಾವ ಟೈಪ್ ಅಂತೇಳಿ, ಅದೇ ಟೈಪ್ ಮಾಡ್ಕೊಂಡು ಹೋಗ್ತಾರೆ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ? ತಾಳೆ ಬೆಳೆ ಬೆಳೆಯಬೇಕಂತಕ್ಕಂಥ ಬಹಳಷ್ಟು ಜನ ಬರ್ತಾರೆ ಮುಂದಂತ ಹೇಳಿರ್ತಾವು, ಮುಖ್ಯವಾಗಿ ಯಾಕಂದ್ರೆ ನೀರಿಂದು ದೊಡ್ಡ ಸಮಸ್ಯೆ ಈ ಭಾಗದಲ್ಲಿ, ಬೇಸಿಗೆಯಲ್ಲಿ ನೀರು ಇರೋದಿಲ್ಲ, ಅಂತ ಸಮಸ್ಯೆಯಲ್ಲಿ ಹಚ್ಚಿದ್ರು ನೀರಿಲ್ಲ ಅಂತಂದ್ರೆ ಲಾಸ್ ಆಗಿಬಿಡ್ತು. ಈಗ ತಾಳೆ ಬೆಳೆ ಬೆಳಿತೀನಿ ಅಂತ ಬಂದಂತ ಜನರಲ್ಲಿ ಮೇಜರ್ ಆಗಿ ನಿಮಗೆ ಬೇಸಿಗೆ ಟೈಮಲ್ಲಿ ನೀರು 12 ತಿಂಗಳ ಸಿಗಂತವ್ರು ಮಾತ್ರ ಮುಂದೆ ಬನ್ನಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ನೀರಿದೆ ನಾ ಮಾಡ್ತೀನಿ ಅಂತೇಳಿ ಖುಷಿಯಿಂದ ಮಾಡ್ತೀನಿ ಇಂಟ್ರೆಸ್ಟೆಡ್ ಬರ್ತೀರಾ, ಅವಾಗ ನಾವು ಓಕೆ ಇದೆ ಅಂತೇಳಿ ಕೊಟ್ಟಿವಿ, ಆಮೇಲೆ ನಿಮಗೆ ನೀರು ಸಿಗ್ಲಿಲ್ಲಪ್ಪ ಅಂತಂದ್ರೆ ಅದು ಲಾಸ್ ಆಗುತ್ತೆ ಇವನ್ನು ಗೌರ್ಮೆಂಟಿಗೂ. ಯಾಕಂದ್ರೆ ಈ ಅದು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಈಗ ತಂದು ಅಪ್ರೂವ್ಡ್ ಅಂತೇಳಿ ಆಮೇಲೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಬಂದಿರಿ ಅಂದರೆ ನೀರಿನ ವ್ಯವಸ್ಥೆ ಕಂಪಲ್ಸರಿ ಇದ್ದು ಚೆನ್ನಾಗಿ ನಾನು ಮಾಡ್ತೀನಿ ಅಂತವ್ರು ಬನ್ನಿ. ಬಟ್ ಈಗ ಸಡನ್ ಆಗಿ ಬಂದು ಗಿಡ ಕೊಡ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಈಗ ಬಂದು ನಾವು ಈಗ ಬೇಕಂದ್ರೆ ಸಿಗಲ್ಲ. ಅದಕ್ಕಾಗಿ ಈಗ ಬಂದು ನೀವು ಡಿಪಾರ್ಟ್ಮೆಂಟಲ್ಲಿ ಮೀಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಕೊಟ್ಟು ಅದ್ರ ಪ್ರಕಾರ ನಾವು ನೆಕ್ಸ್ಟ್ ಇಯರಲ್ಲಿ ನಿಮಗೆ ಸೀನಿಯರಿಟಿ ಪ್ರಕಾರ ಕೊಡ್ತೀವಿ ಅಂತ ನಾವು. ಒಳ್ಳೆಯದು ದೇವರಾಜ್ ಅವರು, ಇದುವರೆಗೆ ಯಾವ ರೀತಿ ಒಂದು ತಾಳೆ ಬೆಳೆಗೆ ಬೆಳಿಲಿಕ್ಕೆ ಒಂದು ಅವಕಾಶ ಇದ್ದಾವೆ, ಜೊತೆಗೆ ಕಂಪ್ನಿ 3F ಕಂಪ್ನಿ ತಮ್ಮದು ಯಾವ ರೀತಿ ಒಂದು ಪ್ರೋತ್ಸಾಹ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರ ರೈತರೊಂದಿಗೆ ಹಂಚಿಕೊಂಡ್ರೆ, ಯಾರ್ಯಾರು ಆಸಕ್ತಿ ಇದ್ದವರು ನಿಮ್ಮ ಫೋನ್ ಸಂಖ್ಯೆ ಏನಾದರೂ ಹೇಳ್ತೀರಾ ರೈತರಿಗೆ, ಯಾರಾದರೂ ತಾಳೆ ಬೆಳಿಬೇಕು ಅನ್ನೋರಿಗೆ ನಿಮಗೆ ಸಂಪರ್ಕ ಮಾಡಿ ಏನಾದರೂ ಮಾಹಿತಿಯನ್ನು ಪಡ್ಕೋಬೇಕಾಗಿತ್ತಂದ್ರೆ? ತೋಟಗಾರಿಕೆ ಇಲಾಖೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕ್ಲಸ್ಟರ್ ವೈಸು ಆಫೀಸರ್ ಇದ್ದಾರೆ. ನೀವು ಡಿಪಾರ್ಟ್ಮೆಂಟಲ್ಲಿ ವಿಸಿಟ್ ಮಾಡಿದರೆ ನಮ್ಮ ಕ್ಲಸ್ಟರ್ ಆಫೀಸರ್ಸ್ ನಂಬರ್ಸ್ ಇರ್ತವೆ, ಅವರು ಡೈರೆಕ್ಟಾಗಿ ನಮ್ಮ ಕ್ಲಸ್ಟರ್ ಆಫೀಸರ್ಸ್ ಕೊಡ್ತಾರೆ. ಅದನ್ನು ಬಂದು ನೀವು ಫೋನ್ ಮಾಡಿ, ಅದು ಬಂದಮೇಲೆ ಅವ್ರು ನಿಮ್ಮ ಫೀಲ್ಡ್ ವಿಸಿಟ್ ಮಾಡ್ತಾರೆ. ನೀವೇನಾದರೂ ತಾಳೆದ್ದು ತೋಟ ನೋಡಬೇಕಪ್ಪ ಅಂದರೆ ಆಲ್ರೆಡಿ ನಮ್ಮ ಎಕ್ಸಿಸ್ಟಿಂಗ್ ತಾಳೆ ತೋಟ ಫಾರ್ಮರ್ಸ್ ಇದ್ದಾರೆ, ನಾವು ಅಲ್ಲಿ ನಿಮಗೆ ವಿಸಿಟ್ ಮಾಡ್ತೀವಿ, ಅವ್ರದ್ದು ಅನುಭವವನ್ನು ನೀವು ಡೈರೆಕ್ಟ್ ಆಗಿ ತಗೋಬಹುದು, ಅದಾದ್ಮೇಲೆ ನೀವು ಕಂಟಿನ್ಯೂಸ್ ಆಗಿ ಮಾಡಬಹುದು. ಒಳ್ಳೆಯದು, ಮಾಹಿತಿ ಹಂಚಿಕೊಂಡೋದಕ್ಕೆ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ತಾಳೆ ಬೆಳೆಗೆ ಇರುವ ಅವಕಾಶಗಳು ಮತ್ತು ಲಭ್ಯವಿರುವ ಇಲಾಖಾ ಯೋಜನೆಗಳು ಈ ಕುರಿತು 3F ಕಂಪನಿಯ ದೇವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಕಡಲೆಕಾಳು ಜವಾರಿ ಕನಿಷ್ಠ 4,129 ರೂಪಾಯಿಗಳಿಂದ 4,129 ರೂಪಾಯಿಗಳು. ಶೇಂಗಾ ಗುಂಗ್ರಿ 3,850 ರೂಪಾಯಿಗಳಿಂದ 4,650 ರೂಪಾಯಿಗಳು. ಈರುಳ್ಳಿ 590 ರೂಪಾಯಿಗಳಿಂದ 1,350 ರೂಪಾಯಿಗಳು. ಸೂರ್ಯಕಾಂತಿ 5,425 ರೂಪಾಯಿಗಳಿಂದ 5,425 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ ಇನ್ನು ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,100 ರೂಪಾಯಿಗಳು. ಶೇಂಗಾ ಗೆಜ್ಜೆ 6,000 ರೂಪಾಯಿಗಳಿಂದ 6,000 ರೂಪಾಯಿಗಳು. ತೊಗರಿ 3,550 ರೂಪಾಯಿಗಳಿಂದ 5,800 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ರಾಯಚೂರು ಹಾಗೂ ಲಿಂಗಸುಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದಿರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೇಗಿವೆ. ನಾಳೆ ದಿನಾಂಕ 27/7/2022 ಅಂತಂದರೆ ಬುಧವಾರ 13 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 96, ಕನಿಷ್ಠ 95% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 7 km ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಮಧ್ಯಮ ಮಳೆ ಹಾಗೂ ಮೋಡ ಕವಿದ ವಾತಾವರಣ ಇರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ಮುಂದೂಡುವುದು ಉತ್ತಮ ಹಾಗೂ ಹೆಚ್ಚಿನ ಮಳೆಯಿಂದ ಹೊಲದಲ್ಲಿ ನೀರು ನಿಲ್ಲದಂತೆ ಬಸಿ ಗಾಲುವೆಗಳನ್ನು ನಿರ್ಮಿಸಿ. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡ್ಕೋಬೇಕು. ಇನ್ನು ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶದ ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ನಿರ್ವಹಣೆ ಮಾಡಬಹುದು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 mL ಪೈರಿಥಿಯೋಬ್ಯಾಕ್ ಸೋಡಿಯಂ 10EC ಕಳೆನಾಶಕವನ್ನು 300 L ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತನೆ ಮಾಡಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡಾಕ್ಲೋಪಿಡ್ 70WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 kg ಸತುವಿನ ಸಲ್ಫೇಟನ್ನು ಬಳಸಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದು ರೋಗ ಕಂಡುಬಂದಲ್ಲಿ 1 mL ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 mL ಡೈಮಿಥೋಯೇಟ್ 30EC ಅಥವಾ 1 mL ಮೊನೊಕೊಟೊಪಾಸ್ 36SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗ್ತದೆ. ಇನ್ನು ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡಮೊನಾಸ್ ಜೈವಿಕ ಗೊಬ್ಬರದ ಜೊತೆ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ಪಲಿಕ್ ಆಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಿಯಂತ್ರಿಸಬಹುದು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ, ಹಸಿರು ಮೇವು ಸಿಗದೇ ಇದ್ದರೆ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭವನ್ನು ಪಡ್ಕೋಬಹುದು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು, ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ವಾಣಿಜ್ಯ ಪ್ರಕಟಣೆಯ ನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ. ಗಂಗಾವತಿ ತಾಲೂಕಿನ ಹುಲಿಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು. ಆರು ದೀಡ ಕಂದಾರೇಣ ತಿರಗಿದರ ದೇವರಿಲ್ಲೇನ ಗುಡಿಯಾಗೋ ದೇವರಿಲ್ಲೇನ ಗುಡಿಯಾಗ ಕರೆ ಹನುಮ ಸಾವರ ಮಗ್ಯಾಗ ಅಡಿಗಾನ ಚೀಕಾಯ ಮುರದ ಗಂಗಳ ಕಾಕೆ ತುದಿಗಟ್ಟಿ ನಾಳೆ ಕೈಯ ಸೊನ್ನೆ ತುದಿಗಟ್ಟಿ ನಾಳೆ ಕೈಯ ಸೊನ್ನೆ ಮಾಡಿದರ ನಿನ್ನಾಣೆ ನನಗೆ ಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಕಿ ತುದಿಗಟ್ಟಿ ನಾಳೆ ಕೈಯ ಸೊನ್ನೆ ತುದಿಗಟ್ಟಿ ನಾಳೆ ಕೈಯ ಸೊನ್ನೆ ತುದಿಗಟ್ಟಿ ನಾಳೆ ಮಾಡಿದರ ನಿನ್ನಾಣೋ ನನಗೆ ಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಕಿ ತುದಿಗಟ್ಟಿ ಮೇಲೆ ಕೈಯ ಸೊನ್ನೆ ತುದಿಗಟ್ಟಿ ಮೇಲೆ ಕೈಯ ಸೊನ್ನೆ ತುದಿಗಟ್ಟಿ ಮೇಲೆ ಕೈಯ ಸೊನ್ನೆ ಮಾಡಿದರ ನಿನ್ನಾಣೋ ನನಗೆ ಸವಿಲ್ಲ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ಮೆಸಿನಿ ಬುಜ ನೋಡ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ